ಪವನ ಕುಂದಲ ಕನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸು ಲಲನವೇ ಇಂದು ಬದನ ಕುಂದಲ ಕನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸು ಲಲನವೇ ಬಲಬಲಪೆ ಹಿಲಿಪೆ ಚಿಲಿಪಿ ಸಿಂಗೇಲನೆ ಚಲಿಸಿ ಗುರು ತುಡಿದು ಬದಲ ಮೊಗ್ಗೇಲನೆ ಐ ಲವ್ ಯು ಮಧುರ ವಚನ ಗಗನ ಜಗನ ಸೊಗಸು ಲಲನವೇ